ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಯಿಂದ 26,500 ರೂಪಾಯಿ, ಅರೇಬಿಕಾ ಚೆರಿ 14,000 ರೂಪಾಯಿಯಿಂದ 14,600 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಯಿಂದ 19,500 ರೂಪಾಯಿ, ರೊಬಸ್ಟಾ ಚೆರಿ 10,000 ರೂಪಾಯಿಯಿಂದ 10,650 ರೂಪಾಯಿ. ರೈತ ಬಾಂಧವರೇ, ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ. ಬಿಟ್ಟಂಗಲ ಬಾಳುಗೋಡು ಗ್ರಾಮತ್ರ ಕಳ್ಳಿಕಂಡ ಅಪ್ಪಯ್ಯ ಎಂಡ ಮೋವ ಕಳ್ಳಿಕಂಡ ಪ್ರತಾಪ್ ಮಂದಣ್ಣ ಇಂದು ಮರಣಪಟ್ಟಿತು. 43 ಬೈತ್ರ ಕಳ್ಳಿಕಂಡ ಪ್ರತಾಪ್ ಮಂದಣ್ಣ ಎಂಡ ಆಕಿರಿ ಕಾರ್ಯ ನಾಳೆ ಪೊಲಕ 10:30 ಎಂಡ ಸ್ವಂತ ಮನೆಯಲ್ಲಿ ನಡಪ. ಅಮ್ಮತಿ 40 ಉಕ್ಲು ಗ್ರಾಮತ್ರ ಪೌತಿ ಮಂಡೇಡ ಸುಬ್ಬಯ್ಯ ಇಂಡ ಮೂಂದನೇ ಮೋವ ಮಂಡೇಡ ಮಹೇಶ್ ಮುತ್ತಪ್ಪ ತಂಡ 55ನೇ ಬೈತ್ಲು ಇಂದು ಮರಣಪಟ್ಟಿತು. ಮಂಡೇಡ ಮಹೇಶ್ ಮುತ್ತಪ್ಪ ಇಂಡ ದಪನ ಕಾರ್ಯ ನಾಳೆ ಮಜಂತ್ರ ಮೇದ ಇಂಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಚುಂಪಿ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ ಸ್ಟೇ ಚೇಂಡಾಣಿ. ಮಾಲೀಕರು ಬೆಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಂಡಾಣಿ. ಮೊಬೈಲ್ 9481390744. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ರೈತರು ಬೆಳೆದ ಬೇರೆ ಬೇರೆ ತಳಿನ ಬೆಣ್ಣೆ ಹಣ್ಣುಗಳ ಹಾಗೆ ಬೇರೆ ಬೇರೆ ರೀತಿಯ ಹಣ್ಣುಗಳಿಂದ ಮಾಡಿದ ಆಹಾರ ಪ್ರದರ್ಶನ ಚಟ್ಟಳಿ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಇತ್ತೀಚೆಗೆ ಆಯೋಜನೆ ಮಾಡಿದ್ದು. ಈ ಜಂಬರನ ಪ್ರಗತಿಪರ ಬೆಳೆಗಾರ ಕುಪ್ಪಂಡ ಎ ಚಿನ್ನಪ್ಪ ಉದ್ಘಾಟಿಸಿ ಮಾತಾಡಿ, ಕೊಡಗಿನವು ಕಾಫಿ ಮತ್ತು ಕಾಳುಮೆಣಸಿನ ಮೂಲ ಆಧಾರಾಗಿ ರೂಪಿಸಿಕೊಂಡಿದ್ದರೂ ಕೊಡಗಿನ ಕಿತ್ತಳೆ ಹಣ್ಣಿನ ಬೆಳೆ ಬೆಳೆಯಕ್ಕೆ ಜಾಸ್ತಿ ಒತ್ತು ನೀಡೋಕ್ಕೂ ಹಾಗೆ ಕಳೆದ ಸುಮಾರು ವರ್ಷಗಳಿಂದ ಬೆಣ್ಣೆ ಹಣ್ಣನ್ನು ಬೆಳೆಸಲಾಗ್ತಾ ಇದ್ದು ಬೇರೆ ಬೇರೆ ಬೆಳೆನ ಬೆಳೆಯುವ ಮೂಲಕ ಆದಾಯನ ಕಂಡು ಕಡಕುತ್ತಾ ಹೇಳ್ದು. ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವಾಲಯದ ಈಶ್ವರ ಬಿ ಖಂಡ್ರೆ ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮನ ಹಮ್ಮಿಕೊಂಡಳು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಡಿಬಿ ಕುಪ್ಪೆನ ಬಳ್ಪೆಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿನ ವನ್ಯಜೀವಿ ವಲಯದ ಅರ್ಜುನ ಆನೆನ ಮೂರ್ತಿನ ಅನಾವರಣ ಜಂಬರ್ಲಿ ಭಾಗವಹಿಸುವೆ. ಮತ್ತೆ ಜಿಲ್ಲೆನ ಅರಣ್ಯ ಮತ್ತು ಪರಿಸರ ಇಲಾಖೆನ ಹಿರಿಯ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸುವಂತೆ ಆಪ್ತ ಕಾರ್ಯದರ್ಶಿಯು ತಿಳಿಸಳು. ಕೊಡಗು ಜಿಲ್ಲೆಯಲ್ಲಿ ತೀವ್ರತರದ ಅತಿಸಾರ ತಡೆಗಟ್ಟುವ ಅಭಿಯಾನ ಜಂಬರ ನಾಳೆ ಹೊತ್ತರೆ 11 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆಯನ್ನು ಅವ್ವ ಮತ್ತು ಮಕ್ಕಳ ವಿಭಾಗದಲ್ಲಿ ಉದ್ಘಾಟನೆ ಮಾಡುವಂತೇಳಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಯು ತಿಳಿಸಳು. ಗೃಹ ಸಚಿವಾಲಯದ ನಾಗರಿಕ ರಕ್ಷಣಾ ನಿರ್ದೇಶನಾಲಯವು ಮಾಜಿ ಸೈನಿಕರನ್ನು ನಾಗರಿಕ ರಕ್ಷಣೆಗೆ ತುಂಬಿಕೆ ನಿರ್ದೇಶನ ಮಾಡಿದ್ದು, ನೋಂದಣಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದು. ಸಿವಿಲ್ ಡಿಫೆನ್ಸ್ ವಾರಿಯರ್ ಜಾಲತಾಣದಲ್ಲಿ ಆಸಕ್ತಿ ಇರುವ ಮಾಜಿ ಸೈನಿಕರು ಹೆಸರನ್ನು ನೋಂದಾಯಿಸಿಕೊಡಗುತ್ತಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಯೋಜನೆ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು. 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆ, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ 27ನೇ ತಾರೀಕು ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾ ಬಡಲಿ ನಡೆದಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರ ವತಿಯಿಂದ 2025ನೇ ಸಾಲಿನ ರಾಷ್ಟ್ರೀಯ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಅರ್ಜಿನ ಕರೆದಳು. ಕೊಡಗು ಜಿಲ್ಲೆಯಲ್ಲಿ ಧೈರ್ಯ ಮತ್ತು ಸಾಹಸಂದ ಇತರರನ್ನು ರಕ್ಷಿಸಿದ ಹಾಗೆ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಹೊಸದಾಗಿ ಕಂಡುಹಿಡಿದ ಆವಿಷ್ಕಾರಗಳನ್ನು ಮಾಡಿ ಉತ್ತಮ ಸಾಧನೆ ಮಾಡಿದ ಮಕ್ಕ ಈ ಪ್ರಶಸ್ತಿಗೆ ಅರ್ಜಿನ ಹಕ್ಕಕ್ಕೆ ಅರ್ಜಿ ಹಕ್ಕಿಗೆ ಆಖರಿ ದಿನ ಜುಲೈ 31. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಜುಲೈ 29 ಆಖರಿ ದಿನ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ತಜ್ಞ ವೈದ್ಯರನ್ನು ನೇಮಕ ಮಾಡಲಾಗಿಟ್ಟು ಪ್ರತಿ ವಾರದ ಬುಧವಾರ ನೆಫ್ರಾಲಜಿ ಕ್ಲಿನಿಕ್ನ ಆಸ್ಪತ್ರೆ ಶುರು ಮಾಡಲಾಗಿಟ್ಟು ಕಿಡ್ನಿ ಡಯಾಲಿಸಿಸ್ ಹಿಂಗೆ ಕಿಡ್ನಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇರೋ ಇದರ ಪ್ರಯೋಜನ ಪಡ್ಕೊಳಕ್ಕೆ ತಿಳಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆಯು ತಿಳಿಸಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಇವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವತಿಯಿಂದ ಕೆಸೆಟ್, ಯುಜಿಸಿ ನೆಟ್ ಮತ್ತು ಜೆಆರ್ಎಫ್ ಪರೀಕ್ಷೆಗೆ 45 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನೀಡಲಾದೆ. ಆಸಕ್ತಿ ಇರೋ 30 ಹೊತ್ತಾರೆ 10 ಗಂಟೆಯಿಂದ 9:30 ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಡಕ್ಕೆ.

ತಡಿಪಿಂಜ ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಪ್ಪ ಅಂದು ಶಾಸಕಂಗಳನ್ನ ಡಾಕ್ಟರ್ ಮಂತರ್ಗೌಡ ಎಂಗ ಅಭಿಪ್ರಾಯಪಟ್ಟತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಆಯುಷ್ ಇಲಾಖೆ ಎಂಗಡು ಕೂಡುಕೂಟತ್ತು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನೋ ವಿಷಯ ತಡೀಲು ನಗರತ್ರ ಅಡೇತ್ರಗೌಡ ಸಮಾಜತ್ಲು ನಿನ್ನಂದು ನಡೆದ ಅಂತಾರಾಷ್ಟ್ರೀಯ 11ನೇ ಯೋಗ ದಿನತ್ಲು ಕೂಡಿ ಅಡಿತು ಸಭಾ ಕಾರ್ಯಕ್ರಮತ್ಲು ಅವು ತಕ್ಕಂದತ್ತು. ಭಾರತೀಯ ಮೂಲತ್ರ ಯೋಗ ವಿಶ್ವತ್ರ ಎಲ್ಲ ಜಾಗದ್ಲು ಪಬ್ಬಿತ್ತು. ಎಕ್ಕೊಲು ಯೋಗ ಮಾಡೋಣಗೊಂಡು ಆರೋಗ್ಯ ಆಯಸ್ಸು ಅರಪ್ಪ. ಇಕ್ಕದ್ರ ದಿನತ್ಲು ಚೋರರ ಒತ್ತಡ ಮಧುಮೇಹಿಯಡ ಸಂಖ್ಯೆ ಅರಾಯಂಡುಂಡು. ಇದನ್ನು ತಡಪಕ್ಕೆ ದಿನತ್ಲು ಅರೆಗಂಟೆ ವ್ಯಾಯಾಮ ಮಾಡೋಣಗೊಂಡು ನಲ್ಲ ಆರೋಗ್ಯತ್ನ ಕಾಪಾಡಿವಲು ಒಂದು ಅವು ಅಣುಚಿ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ ಹಿಂಗ ತಕ್ಕ ಬಂದಿತ್ತು. ನಲ್ಲ ಆರೋಗ್ಯಕ್ಕಾಯ್ತು ಯೋಗ ಪಿಂಜ ವ್ಯಾಯಾಮ ಮಾಡೋದು ಅವಶ್ಯ ಅಂದು ಅವ ಅಭಿಪ್ರಾಯಪಟ್ಟತ್ತು. ಕಾರ್ಯಕ್ರಮತ್ಲು ಬೋರೆಬೋರ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿಯ ಕೂಡನಕ್ಕೆ ಸರ್ಕಾರೇತರ ಸಂಸ್ಥೆಯ ಪ್ರತಿನಿಧಿಯ ಕೂಡಿಯಾಡಿ ತಿಂಜತ್ತು. ವಿರಾಜಪೇಟೆ ಕೊಡವ ಸಮಾಜ ಪಿಂಜ ಲೋಪಮುದ್ರ ಕಣ್ಣರ ಆಸ್ಪತ್ರೆ ಎಂಗಡು ಕೂಡುಕೂಟತ್ತು. ನಾಳೆ ಪೊಲಕ 9:30 54 ಗಂಟೆಗತನೆ ಬಣ್ಣೆ ಕಣ್ಣರ ತಪಾಸಣಾ ಶಿಬಿರತ್ನ ವಿರಾಜಪೇಟೆ ಕೊಡವ ಸಮಾಜ ಹತ್ರ ಸಭಾಬಾಡಿಯಲ್ಲಿ ಏರ್ಪಾಡು ಮಾಡಿತ್ತು. 2025-26 ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಹತ್ರ ಜಿಲ್ಲಾ ಮಟ್ಟ ಹತ್ರ ತ್ರೈಮಾಸಿಕ